ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವಗೈ ಗುಂಡಾರ ಜೋಡಣಾ ಕಾಲುವೆ ನಿರ್ಮಾಣಕ್ಕೆ ಅನುಮೋದನೆ ನೀಡದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರಕ್ಕೆ ಒತ್ತಾಯ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಇಂದಿನಿಂದ 4 ದಿನಗಳ ರಾಜ್ಯ ಪ್ರವಾಸ. ಇಂದು ಮಕ್ಕಳ ದಿನಾಚರಣೆ, ವಿವಿಧೆಡೆ ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಮರಣೆ. ವಿಶ್ವ ಮಧುಮೇಹ ದಿನ, ಹಲವೆಡೆ ಇಂದು ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.41. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದು ನೀವು ರೋಬಸ್ಟ ಕಾಫಿಯ ತಳಿಗಳ ಬಗ್ಗೆ ಚಟ್ಟಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ತಜ್ಞರಾದ ಡಾ ಬಿಆರ್ ಶಿವಲಿಂಗು ಅವರಿಂದ ವಿಚಾರ ಪ್ರಸ್ತಾಪ ಕೇಳುವಿರಿ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರೋಬಸ್ಟ ತಳಿಗಳು, ಅದರಲ್ಲೂ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಪ್ರಶಸ್ತವಾದ ತಳಿಗಳು ಯಾವ್ಯಾವು, ಮತ್ತು ಕಾಫಿ ಮಂಡಳಿ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದೆ, ರೋಬಸ್ಟ ಕಾಫಿ ತಳಿಗಳ ಗುಣವಿಶೇಷತೆಗಳು, ಈ ಕುರಿತಂತೆ ಚಟ್ಟಳ್ಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿಆರ್ ಶಿವಲಿಂಗು ಅವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ. ನಮಸ್ತೆ. ಕಾಫಿ ರೋಬಸ್ಟ ಅಥವಾ ಕಾಫಿ ಕ್ಯಾನಫೋರ ಅಂತ ನಾವು ಏನು ಗಿಡ ಕರಿತೀವಿ, ಇದು ದೊಡ್ಡದಾಗಿ ಬೆಳೆಯುವಂತ ಒಂದು ಗಿಡ ಆಗಿರುತ್ತೆ. 500 ರಿಂದ 1,000 ಮೀಟರ್ ಎತ್ತರ ಇರುವಂತದ್ದು, 1,000 ರಿಂದ 2,000 ಮಿಲಿಮೀಟರ್ ಮಳೆಯಾಗುವಂತ ಸಮತಟ್ಟಾದ ತೆಳು ನೆರಳಿರುವಂತಹ ಜಾಗದ ಬೆಳೆಯಲು ಸೂಕ್ತವಾದ ಒಂದು ಕಾಫಿ ಪ್ರಭೇದವಾಗಿದೆ. ರೋಬಸ್ಟ ಒಂದು ಅನ್ಯ ಪರಾಗಸ್ಪರ್ಶದಿಂದ ಗರ್ಭ ಧರಿಸುವಂತ ಒಂದು ಗಿಡ. ಹೂ ಅರಳದಾಗ ಅದಕ್ಕೆ ಹೂವು ತೆಟ್ಟಾಗಿ ಕಾಯಾಗಿ ಹಣ್ಣಾಗಬೇಕಾದ್ರೆ ಆ ಗಿಡದ ಬಿಟ್ಟು ಪಕ್ಕದ ಗಿಡದಿಂದ ಬೀರ್ಯಾಣು ಬಿದ್ರೆ ಮಾತ್ರ ಅಂಡಾಣು ಸೇರಿ ಒಂದು ಹೂವು ಕಾಯಾಗಿ ಹಣ್ಣಾಗಿ ಬಿಡುತ್ತೆ. ನಾವು ಇದನ್ನ ಸಾಮಾನ್ಯವಾಗಿ ಬೆಳೆಗಾರರಿಗೆ ಹೇಳ್ಬೇಕಂದ್ರೆ, ಒಂದು 100 ಬೀಜದಲ್ಲಿ ನಾವು ಗಿಡನ ಬೆಳೆಸಿ ಒಂದು ತೋಟ ಮಾಡಿದ್ರೆ 100 ಗಿಡಗಳು ಕೂಡ ಬೇರೆ ಬೇರೆ ಗಿಡಗಳಾಗಿ, ನಾವು ಒಂದೇ ತಾಯಿ ಗಿಡದಿಂದ ಬೀಜವನ್ನು ತೆಗೆದು 100 ಗಿಡನು ಬೆಳೆಸಿದ್ರು ಆ ತಾಯಿ ಗಿಡದ ಗುಣಗಳು ಎಲ್ಲಾ ಒಂದೇ ಗಿಡಗಳಲ್ಲಿ ಕಾಣಲು ಸಾಧ್ಯವಾಗುದಿಲ್ಲ. ಯಾಕಂದ್ರೆ ಇದು ಅನ್ಯ ಪರಾಗಸ್ಪರ್ಶದ ಗಿಡ, ಮತ್ತೆ ಅದನ್ನ ನಾವು ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಅಂತ ಕರಿತೀವಿ. ನಮ್ಗೆ ಒಂದೇ ಸ್ಥಿರವಾದ ಒಂದೇ ಮಟ್ಟದ ಗಿಡಗಳು, ಸಮಾನ ಈಲ್ಡ್ ಕೊಡುವಂತದ್ದು ಒಂದೇ ಗುಣಮಟ್ಟದ ಗಿಡಗಳು. ಸೊ ಈ ಕಾಫಿ ಮಂಡಳಿ ಒಳ್ಳೆ ಕಾಫಿ ತಳಿ, ರೋಬಸ್ಟ ಕಾಫಿ ತಳಿಗಳನ್ನ ಅಭಿವೃದ್ಧಿ ಪಡಿಸೋದು ಹೇಗೆ ಅನ್ನೋ ಒಂದು ಚಿಂತನೆ ನಡೆಸಿ ಆಯ್ಕೆ ವಿಧಾನ ಅನುಸರಿಸ್ಕೋಬಹುದು ಅಂತ ಅಳವಡಿಸ್ಕೊಂಡಿದೆ. ಆಯ್ಕೆ ವಿಧಾನ ಅಂದ್ರೆ, ಈಗ ಒಂದು 100 ಕಾಫಿ ಗಿಡಗಳಿದ್ರೆ ಅದರಲ್ಲೊಂದು 10 ರಿಂದ 15 ಗಿಡಗಳು ಹೆಚ್ಚು ಇಳುವರಿ ಕೊಡುವಂತ ಗಿಡಗಳಾಗಿರ್ತದೆ. ಆ ಗಿಡಗಳಿಂದ ಬೀಜವನ್ನು ತೆಗೆದು ಹೊಸ ತೋಟ ಮಾಡಿ ಅದರ ಒಂದು ಇಳುವರಿ ಹೇಗಿದೆ, ಬೇರೆ ಗುಣಗಳು ಹೇಗಿದೆ, ಇದನ್ನ ಅಧ್ಯಯನ ಮಾಡೋದು ಒಂದು. ಇನ್ನೊಂದು, ಬೀಜವಲ್ಲದೆ ಕೂಡ ಕಂಬ ಚಿಗುರಿನ ತೆಗೆದು ಹೊಸ ಗಿಡಗಳನ್ನು ಮಾಡಿ ನಾವು ತೋಟ ಮಾಡಿ ಅದನ್ನ ಅಧ್ಯಯನ ಮಾಡೋದು. ಈ ತರ ಒಂದು ಗಿಡಗಳ ಆಯ್ಕೆ ವಿಧಾನವನ್ನು ಅನುಸರಿಸಿ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಹೆಚ್ಚು ಇಳುವರಿ ಕೊಡುವಂತ, ಎಲೆ ಚಿಕ್ಕಿ ರೋಗ ಇಲ್ಲದಂತ, ಯಾವುದೇ ರೋಗ ರುಜಿನ ಇರದಂತ ಗುಣಮಟ್ಟದ ರುಚಿಯಾದ ಕಾಫಿ ರೋಬಸ್ಟ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಇಲ್ಲಿವರೆಗೆ 3 ತಳಿಗಳನ್ನ ಕಾಫಿ ಮಂಡಳಿ ಅಭಿವೃದ್ಧಿಪಡಿಸಿದೆ. ಇದು ಮೊದಲನೆಯದಾಗಿ ಸೆಲೆಕ್ಷನ್ 1 ಅಂತ ಕರಿತೀವಿ, ಅಥವಾ F274 ಅಂತ ಕೇಳಿದ್ದೀನಿ. ತಾಯಿ ಗಿಡಗಳಿಂದ ಆಯ್ಕೆ ಮಾಡಿ ಅದನ್ನ ಬೆಳೆಸಿ ಅದರಿಂದ ಹೆಚ್ಚು ಇಳುವರಿ ಕೊಡುವಂತ ಒಂದು ಗಿಡನ ಸೆಲೆಕ್ಟ್ ಮಾಡಿದ್ದಾರೆ. ಈ ತರ ಆಯ್ಕೆ ವಿಧಾನದಲ್ಲಿ ಹಳೆ ರೋಬಸ್ಟಾದಿಂದ ಸೆಲೆಕ್ಟ್ ಮಾಡಿ ಅಧ್ಯಯನ ಮಾಡಿ ನಾವು ಅಭಿವೃದ್ಧಿ ಪಡಿಸಿದಂತ ಒಂದು ಗಿಡನೇ X2 7 4 ಗಿಡ. ಇದರಲ್ಲಿ ಯಾವುದೇ ಸಂಕರಣೆಗಳಿಲ್ಲ, ಅಂದ್ರೆ ಹೈಬ್ರಿಡ್ಸ್ ಯಾವ್ದು ಮಾಡಿಲ್ಲ. ಇದು ತಾಯಿ ಗಿಡಗಳನ್ನ ಗುರುತಿಸಿ ಅವುಗಳಿಂದ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಹೊಸ ತೋಟ ಮಾಡಿ ಅದನ್ನ ಅಧ್ಯಯನ ಮಾಡಿ. ಇದು 30-50 ತಾಯಿಗಳು ಒತ್ತಾಗಿರುತ್ತದೆ ಮತ್ತೆ 43% ಎ ದರ್ಜೆಯ ಬೀಜಗಳು ಇದರಲ್ಲಿ ಉತ್ಪತ್ತಿ ಆಗುತ್ತದೆ. ಈ X2 7 4 ಜೊತೆಗೆ X2 7 0 ಅಂತೂ ಕೂಡ ಹೊಂದಿತ್ತು. ಒಂದಷ್ಟು ಗಿಡಗಳನ್ನ ಆಯ್ಕೆ ಮಾಡಿ ಅದನ್ನ ಅಭಿವೃದ್ಧಿಪಡಿಸಿ ಅದರಲ್ಲಿ ನಾವು ಉತ್ತಮವಾದದ್ದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಮುಂದೆ ಬಿಟ್ಟಿದ್ದು X2 7 4. ಇದ್ರ ಸಮನಾಗಿ ಇನ್ನೊಂದು X2 7 0 ಬಂತು, ಅದರಲ್ಲಿ ಹಣ್ಣು ಸ್ವಲ್ಪ ಸಣ್ಣ ಇರೋದ್ರಿಂದ ಅದನ್ನ ನಾವು ಸ್ಟಾಪ್ ಮಾಡಿ X2 7 4 ನ ಮುಂದೆ ತಂದು ಇದನ್ನು ಸೆಲೆಕ್ಷನ್ ಆರ್ ವೆರೈಟಿ ಅಂತ ಅಥವಾ X2 7 4 ಅಂತ ಅಭಿವೃದ್ಧಿಪಡಿಸಿ ಬೆಳೆಗಾರರಿಗೆ ಕೊಡ್ತಾ ಇದೀವಿ. ಇದು ನಮ್ಮ ದಕ್ಷಿಣ ಕೊಡಗಿನ ಎಲ್ಲಾ ಭಾಗಗಳಲ್ಲಿ ಬಹಳ ಸೂಕ್ತವಾದ ಒಂದು ತಳಿಯಾಗಿದೆ. ಇದನ್ನ ಇವತ್ತು ಕೂಡ ಬೆಳೆಗಾರರು ಬೆಳೆದು ಹೆಚ್ಚು ಇಳುವರಿ ಮತ್ತೆ ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಸೆಲೆಕ್ಷನ್ 2R ಅಥವಾ BR ಸಿರೀಸ್ ಅಂತ ಕರಿತೀವಿ, ಬಾಳೆಹೊನ್ನೂರು ಸಿರೀಸ್ ಅಂತೀವಿ. ಇದು ಕೂಡ ಆಯ್ಕೆ ವಿಧಾನವನ್ನೇ ಅನುಸರಿಸಿ ಮಾಡಿರುವಂತ ಒಂದು ತಳಿ. ಇದರಲ್ಲಿ ಬಿತ್ತನೆ ಬೀಜಗಳ ಮೂಲಕ ನಾವು 12 ತಳಿಗಳನ್ನ ಆಯ್ಕೆ ಮಾಡಿ ತೋಟ ಮಾಡಿದ್ವಿ. ಅದರಲ್ಲಿ 17 ಗಿಡಗಳು ಹೆಚ್ಚು ಇಳುವರಿ ಕೊಡುವಂತ ಗಿಡಗಳಾಗಿ ಕಾಣ್ತವೆ. ಆ ಗಿಡಗಳಿಂದ ಚಿಗರಿಂದ ಕೂಡ ಗಿಡ ಮಾಡಿದ್ವಿ, ಮತ್ತೆ ಬಿತ್ತನೆ ಬೀಜಗಳಿಂದಲೂ ಗಿಡ ಮಾಡಿ ಮತ್ತೆ ಅದನ್ನ ಅಧ್ಯಯನ ಮಾಡಿದಾಗ ಇದರಲ್ಲಿ 3 BR 9 10 11 ಅನ್ನೋ ಗಿಡಗಳು ನಮ್ಗೆ ಹೆಚ್ಚು ಇಳುವರಿ ಕೊಡುವಂತವಾಗಿದ್ವು. ಹಾಗಾಗಿ ಈ BR ಸಿರೀಸ್ ಅಂತ ನಾವ್ ಯಾಕೆ ಕರಿತೀವಿ ಅಂದ್ರೆ ಇದರಲ್ಲಿ 3 ಬಗೆಯ ಗಿಡಗಳನ್ನ ಮಿಶ್ರಣ ಮಾಡಿ ತೋಟದಲ್ಲಿ ಬೆಳೆದು ಹೆಚ್ಚು ಇಳುವರಿ ಕೂಡ ಪಡಿಬಹುದು. ಈ BR ಸಿರೀಸ್ ನ ಕೆಲವರು BR 1 9 ಅಥವಾ ಅದನ್ನು ಸಪರೇಟ್ ಆಗಿ ಒಂದೊಂದೇ ಒಂದು ತಳಿಗಳನ್ನ ಬೆಳಿಬಾರ್ದು. ನಾವು ಕೊಡುವಾಗ್ಲೂ ಕೂಡ ಇದರ ಮಿಶ್ರಣ ಮಾಡಿ ಈ ಸಿರೀಸ್ ನ ಕೊಡ್ತೀವಿ. ಹಾಗಾಗಿ ಸೆಲೆಕ್ಷನ್ 2R ಅಥವಾ BR ಸಿರೀಸ್ ಕೂಡ ಅಧಿಕ ಇಳುವರಿ ಮತ್ತು X2 7 4 ನಂತರ ಹೆಚ್ಚು ಎ ದರ್ಜೆಯ ಬೀಜಗಳನ್ನು ಉತ್ಪತ್ತಿ ಮಾಡುವಂತ ಒಂದು ತಳಿಯಾಗಿದೆ. ಸೊ ಕಾಫಿ ಮಂಡಳಿ ಈ ಮೊದಲನೇ ಮತ್ತು ಎರಡನೇ ತಳಿಗಳು ಆಯ್ಕೆ ವಿಧಾನವನ್ನು ಅನುಸರಿಸಿದ ತಳಿಯಾಗಿದೆ. ಈಗ ಒಂದು ಮೂರನೇ ತಳಿ ಇದನ್ನ ಸೆಲೆಕ್ಷನ್ 3R ಅಥವಾ C×R ಅಥವಾ ಕನ್ಸೆನ್ಸಸ್ ಇಂಟು ರೋಬಸ್ಟ್ ವೆರೈಟಿ ಅಂತ ಕರಿತೀವಿ. ಸೊ ಇದು ಮುಖ್ಯವಾದ ಒಂದು ವಿಶೇಷವಾದ ತಳಿ. ನಮ್ಮ ಭಾರತ ದೇಶದ ರೋಬಸ್ಟಾದಲ್ಲಿ ಉತ್ತಮ ಗುಣಮಟ್ಟದ ಕಾಫಿ C×R ವೆರೈಟಿ ಒಂದು ಪ್ರಪಂಚದಾದ್ಯಂತ ಹೆಸರು ಮಾಡಿರುವಂತ ವೆರೈಟಿ. ಈ C×R ವೆರೈಟಿ ಅಂತ ಹೇಳಿದ್ರೆ ಕಾಫಿಯಾ ಕನ್ಸೆನ್ಸಿಸ್ ಇಂಟು ರೋಬಸ್ಟ್ ಅಂದ್ರೆ ಇದರ ಅರ್ಥ ನೀವು ಎರಡು ಬೇರೆ ಬೇರೆ ಪ್ರಭೇದನೆಯಲ್ಲಿ ಕ್ರಾಸ್ ಮಾಡಿ ರೋಬಸ್ಟ ವೆರೈಟಿಯನ್ನ ಅಭಿವೃದ್ಧಿಪಡಿಸಿದಂತ ಒಂದು ತಳಿ ಇದೆ. ಕಾಫಿ ಅರೇಬಿಕಾ ಯಾವ ತರ ಹೇಳ್ತೀವಿ, ಕಾಫಿ ರೋಬಸ್ಟ ಅಂತ ಯಾವ ತರ ಹೇಳ್ತೀವಿ, ಅದೇ ತರ ಕಾಫಿಯಾ ಕನ್ಸೆನ್ಸಿಸ್ ಅನ್ನೋದು ಕೂಡ ಒಂದು ಪ್ರಭೇದ. ಇದು ಅರೇಬಿಕಾದಂತೆ ಚಿಕ್ಕದಾಗಿದ್ದು ರೋಬಸ್ಟ ಜೊತೆ ಕ್ರಾಸ್ ಮಾಡಕ್ಕೆ ಸೂಕ್ತವಾದ ಒಂದು ಪ್ರಭೇದ ಆಗಿರೋದ್ರಿಂದ ಆ ಸಮಯದಲ್ಲಿ 1945 ಸ್ಟಾರ್ಟ್ ಮಾಡಿ ಅಭಿವೃದ್ಧಿಪಡಿಸಿ 1999 ಈ ಸೆಲೆಕ್ಷನ್ 2-3R ಅಥವಾ ಕನ್ಸೆನ್ಸಿಸ್ ರೋಬಸ್ಟ ಅನ್ನ ರಿಲೀಸ್ ಮಾಡಿದ್ರು. ಸೊ ಈ ಎರಡು ಸಂಕರಣೆ, ಈಗ ಕಾಫಿಯ ಕನ್ಸೆನ್ಸಿಸ್ ರೋಬಸ್ಟ ಸಂಕರಣೆಯಿಂದ ಅಭಿವೃದ್ಧಿಪಡಿಸಿದ ಗಿಡನೇ C×R ವೆರೈಟಿ. ಇದು ಒಂದು ಮುಖ್ಯವಾದ ಏನಪ್ಪಾ ಅಂದ್ರೆ ಇದರಲ್ಲಿ ಕಡಿಮೆ ಕೆಫಿನ್ ಕಂಟೆಂಟ್ ಇರುತ್ತೆ. ನಾವು ಮುಖ್ಯವಾಗಿ ಕ್ರಾಸ್ ಮಾಡುವಾದ ಮುಖ್ಯವಾದ ಉದ್ದೇಶ ಏನು ಅಂತ ಈ ವೆರೈಟಿಲಿ ನಾವು ಗಮನಿಸಬೇಕಾಗಿದೆ. ನಿಮ್ಗೆಲ್ಲ ಗೊತ್ತಿರುವ ರೋಬಸ್ಟ ದೊಡ್ಡ ಗಿಡಗಳಾಗಿರುತ್ತೆ. ಒಂದು 40-50 ವರ್ಷಗಳಾದ್ಮೇಲೆ ಹಣ್ಣು ಕುಯ್ಯಲು ತುಂಬಾ ಕೈಗೆ ಇಟಕಿಸಿರಲಿಲ್ಲ, ಹಾಗಾಗಿ ಏಣಿನ ಅಥವಾ ಒಂದು ಚೇರ್ ಹಾಕೊಂಡು ಹಣ್ಣನ್ನ ಕುಯ್ಯಬೇಕಾಗಿರುತ್ತೆ. ಇದು ಕೂಡ ಒಂದು ಕಷ್ಟಕರವಾದ ಕೆಲಸ. ರೋಬಸ್ಟ ಬೀಜಗಳು ತುಂಬಾ ಸಣ್ಣ ಬೀಜಗಳು. ರೋಬಸ್ಟ ಕಾಫಿ ಗುಣಮಟ್ಟದಲ್ಲಿ ಅರೇಬಿಕಾಗಿಂತ ಸ್ವಲ್ಪ ಕಡಿಮೆ ಗುಣಮಟ್ಟವನ್ನು ಹೊಂದಿರುವಂತದ್ದು. ಈ 3 ಗುಣಗಳನ್ನ ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ನಾವು ಕಾಫಿಯಾ ಕನ್ಸೆನ್ಸಿಸ್ ಅನ್ನೋ ಒಂದು ಪ್ರಭೇದನ ರೋಬಸ್ಟ ಜೊತೆ ಅಂದ್ರೆ X2 7 4 ಜೊತೆ ಕ್ರಾಸ್ ಮಾಡಿ ಅಭಿವೃದ್ಧಿಪಡಿಸಿದ್ದೆ ನಾವು ಕಾಫಿಯಾ ಕನ್ಸೆನ್ಸಿಸ್. ಇಲ್ಲಿ ರೋಬಸ್ಟ ದೊಡ್ಡದಾಗಿದ್ದು ಕನ್ಸೆನ್ಸಿಸ್ ಚಿಕ್ಕ ಗಿಡ ಆಗಿರೋದ್ರಿಂದ ನಾವು ಕ್ರಾಸ್ ಮಾಡಿದಾಗ ಮಧ್ಯವರ್ತಿ ಗಿಡಗಳನ್ನ ಆಯ್ಕೆ ಮಾಡಿ ರಿಲೀಸ್ ಮಾಡಿದೆ. ಅದೇ ಕಾಫಿಯಾ ಕನ್ಸೆನ್ಸಿಸ್ ಇಂಟು ರೋಬಸ್ಟ. ಈಗ ಇದು ಎತ್ತರದಲ್ಲಿ ಕಮ್ಮಿ ಆಗಿ ಬಹಳ ವರ್ಷಗಳು ಬೆಳೆದ ನಂತರ ಕುಯ್ಯಲು ಕೂಡ ಯಾವುದೇ ತೊಂದರೆ ಆಗದಂತ ಒಂದು ತಳಿ. ಇದು ಮೊದಲನೇ ಒಂದು ಉದ್ದೇಶ ನಮಗೆ ಇದರಿಂದ ಪೂರೈಕೆ ಆಯಿತು. ಎರಡನೇ ಉದ್ದೇಶ, ಕಾಫಿ ಕಂಜನ್ಸಿ ಅರೇಬಿಕಾ ತರ ಉತ್ತಮವಾದ ಕ್ವಾಲಿಟಿಯನ್ನು ಹೊಂದಿರುವಂತಹ ಗಿಡ, ಗುಣಮಟ್ಟದ ಕಾಫಿ ಕೊಡುವಂತ ಗಿಡ ಆಗಿರೋದ್ರಿಂದ ನಮ್ಮ ರೋಬಸ್ಟಾದಲ್ಲಿ ಕಡಿಮೆ ಕ್ವಾಲಿಟಿ ಅಥವಾ ಗುಣಮಟ್ಟವನ್ನ ಅಭಿವೃದ್ಧಿ ಪಡಿಸಕ್ಕೆ ಹೆಚ್ಚಾಯ್ತು. ಮತ್ತೆ ಇದರಲ್ಲಿರೋ ಸಣ್ಣ ಬೀಜಗಳನ್ನ ದಪ್ಪ ಬೀಜವಾಗಿ ಒಂದು ಪರಿವರ್ತನೆಗಳು ಕೂಡ ಇದೆ. ಈ ಮೂರು ಉದ್ದೇಶಗಳನ್ನ ನಾವು ಈ ಒಂದು ಸಂಕರಣೆಯಿಂದ ಪಡ್ಕೊಂಡಿದ್ದೀವಿ. ಹಾಗಾಗಿ ಕಾಫಿಯಾ ಕಂಜನ್ಸಿಸ್ ಇಂಟು ರೋಬಸ್ಟಾ ಅನ್ನೋ ವೆರೈಟಿ ಪ್ರಪಂಚದಾದ್ಯಂತ ಭಾರತದ ಒಂದು ಎಮ್ಮೆಯ ರೋಬಸ್ಟ ತಳಿಯಾಗಿದೆ. ಮುಖ್ಯವಾಗಿ ಉದ್ದೇಶ ಏನಪ್ಪ ಅಂದ್ರೆ, ರೋಬಸ್ಟಾದಲ್ಲೇ 60-65% ಎಬಿ ಗ್ರೇಡ್ ಕೊಡುವಂತ ಗಿಡ ಅಂದ್ರೆ ಕಂಜನ್ಸಿಸ್ ಇಂಟು ರೋಬಸ್ಟಾ ವೆರೈಟಿ. ಇದರಲ್ಲಿ 50% ಎ ದರ್ಜೆ ಬೀಜಗಳು, ಮತ್ತೆ ಇದು ಹೆಚ್ಚು ಇಳುವರಿ ಕೊಡುವಂತ ಒಂದು ತಳಿಯಾಗಿದೆ. ಮತ್ತೆ ಗಂಟುಗಳು ಒಂದು ಗೊಂಚಲಿನಲ್ಲಿರುವಂತ ಹಣ್ಣುಗಳು ಹೆಚ್ಚಿದ್ದು ಬಹಳ ಹತ್ತತ್ರವಾಗಿರುತ್ತೆ. ಈ ಗಿಡ ಬಹಳ ಸುಂದರವಾಗಿ ಕೂಡ ಕಾಣುತ್ತೆ. ಸೊ ಈ ಎಲ್ಲಾ ಉದ್ದೇಶದಿಂದ ಕಂಜನ್ಸಿಸ್ ಇಂಟು ರೋಬಸ್ಟಾ ಅಂತ ವೆರೈಟಿ ಹೆಚ್ಚು ಎ ದರ್ಜೆಯ ಗಿಡವನ್ನು ಕೊಡುವುದಲ್ಲದೆ ಈ ಗಿಡಗಳು ಮಧ್ಯವರ್ತಿ ಗಿಡಗಳಾಗಿದ್ರಿಂದ ಈ ಗಿಡಗಳನ್ನ 8x8 ಅಂತರದಲ್ಲಿ ಅಥವಾ 9x9 ಅಂತರದಲ್ಲಿ ಬೆಳೆಯಲು ಸೂಕ್ತವಾಗಿದೆ. ನಾವು S274 ಅಥವಾ ಬಾಳೆಹೊನ್ನೂರು ಸಿರೀಸ್ ನ 10x10 ಅಥವಾ 11x11 ಸೂಕ್ತ ಅಂತ ರೆಕಮೆಂಡ್ ಮಾಡಿದ್ರೆ ಈ ಕಂಜನ್ಸಿಸ್ ರೋಬಸ್ಟಾನ 8x8 ಅಥವಾ 9x9 ಬರೆ. ಸೊ 1 ಎಕರೆಯಲ್ಲಿ ಬರುವಂತ ಗಿಡಗಳು ಇದರಲ್ಲಿ ಹೆಚ್ಚಾಗುತ್ತೆ. ಕಾಫಿ ಕಂಜನ್ಸಿಸ್ ಇಂಟು ರೋಬಸ್ಟಾ ನೀರಿನ ವ್ಯವಸ್ಥೆ ಇದ್ದಲ್ಲಿ ಇದು ಚೆನ್ನಾಗಿ ಇಳುವರಿಯನ್ನು ಕೊಡುತ್ತೆ. ಮತ್ತೆ ಹೂಮಳೆ ಮತ್ತೆ ಹೂಮಳೆ ಬಿಟ್ಟ ನಂತರ ಬ್ಯಾಕಿಂಗ್ ಶವರ್ ಅಂತ ನಾವೇನ್ ಕರಿತೀವಿ, ಈ ಎರಡನ್ನೂ ಕೊಡಲಿಕ್ಕೆ ಬೆಳೆಗಾರರ ಹತ್ರ ನೀರಿನ ವ್ಯವಸ್ಥೆ ಇರಬೇಕು. ಅವಾಗ ಮಾತ್ರ ಇದು ಹೆಚ್ಚು ಇಳುವರಿ ಕೊಡುತ್ತೆ. ಇಂಟೋರ್ ವೆರೈಟಿ ನಾವು ಎಷ್ಟು ಚೆನ್ನಾಗಿ ನಮ್ಮ ಒಂದು ವ್ಯವಸಾಯದ ಒಂದು ಕಾರ್ಯಗಳನ್ನ ಕಾಲಕಾಲಕ್ಕೆ ಎಲ್ಲವನ್ನೂ ಕೊಟ್ಟು ಮಾಡುತ್ತೇವೆ, ಅದರ ತಕ್ಕಂತೆ ಇದು ಕೂಡ ಇಳುವರಿ ಹೆಚ್ಚಾಗಿ ಕೊಡಲಿಕ್ಕೆ ಬಯಸುತ್ತೆ. ಇನ್ನು ಈ ಡಾರ್ಫ್ ರೋಬಸ್ಟಾ ಅನ್ಕೊಂಡು ಎಷ್ಟೋ ಜನ ಕಾಫಿ ಬೆಳೆಗಾರರು ಚರ್ಚೆ ಮಾಡ್ತಿದ್ದಾರೆ, ಹಾಕಿರೋರು ಇದಾರೆ, ಸಸಿಗಳನ್ನ ಅಥವಾ ಬೀಜಗಳನ್ನ ಕೊಡೋರು ಇದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ನಮ್ಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಅಂದ್ರೆ ಎಷ್ಟೋ ಜನ ಡಾರ್ಫ್ ರೋಬಸ್ಟಾ, ಆರ್ಡಿ ರೋಬಸ್ಟಾ ಕಾಫಿ ಮಂಡಳಿ ರಿಲೀಸ್ ಮಾಡಿದೆ, ಬೀಜಗಳು ಸಿಗ್ತಾ ಇದೆ, ಇದ್ರ ಬಗ್ಗೆ ಏನು, ಜನಗಳಲ್ಲೇ ಒಂದು ರೀತಿ ಒಂದು ಕನ್ಫ್ಯೂಷನ್ ಇದೆ. ಮತ್ತೆ ಇದು ಬೆಳಿಬೇಕಾ, ಬೆಳಿ ಬಾಡ್ವಾ, ಎಲ್ಲಿಗೆ ಸೂಕ್ತ, ಈ ತರ ಸುಮಾರು ಪ್ರಶ್ನೆಗಳು ಬೆಳೆಗಾರರಲ್ಲಿ ಮೂಡಿದೆ. ಹೌದು, ಇದಕ್ಕೆ ಫಸ್ಟ್ ಇವತ್ತು ನೀವು ಕೇಳಿದಾಗೆ ಇದರ ಒಂದು ಸಂಕರಣೆ ಏನಾಗಿದೆ ಯಾವುದು ಅನ್ನೋದು ಒಂದು ವಿಚಾರ ತಿಳ್ಕೊಂಡ್ರಿಗೆ ಬೆಳೆಗಾರರಿಗೆ ಅವರಿಗೆ ಇದು ಎಲ್ಲಿ ಬೆಳೆಯಲು ಸೂಕ್ತ, ಇದು ನಿಜವಾಗ್ಲೂ ಒಳ್ಳೆ ಗಿಡನ, ಮತ್ತೆ ಎಷ್ಟು ಅಂತರಕ್ಕೆ ಬೆಳಿಬೇಕು, ಇದೆಲ್ಲ ಒಂದು ಮಾಹಿತಿ ಬೇಕಾಗುತ್ತೆ. ಡಾರ್ಫ್ ರೋಬಸ್ಟಾ, ಹಾರಡಿ ರೋಬಸ್ಟಾ ಬೆಳೆದು ಬಂದ ದಾರಿನ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಇದರಲ್ಲಿ ಡಾರ್ಫ್ ರೋಬಸ್ಟಾ ಅನ್ನೋ ಯಾವುದೇ ಒಂದು ವೆರೈಟಿ ಇಲ್ಲ. ಮೊದಲನೇದಾಗಿ ಕಾಫಿ ಕಂಜನ್ಸಿಸ್ ಇಂಟು ರೋಬಸ್ಟಾ ಅನ್ನೋದು ನಿಮ್ಗೆ ಆಲ್ರೆಡಿ ಈಗ ನಾನು ಹೇಳಿದ್ದೀನಿ, ಇಂಟೋರ್ ವೆರೈಟಿ ಅಥವಾ ಕಾಫಿಯ ಕಂಜನ್ಸಿಸ್ ಇಂಟು ರೋಬಸ್ಟಾ. ಇದನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಇದೆರಡನ್ನೂ ಕ್ರಾಸ್ ಮಾಡಿದಾಗ ಮೊದಲನೇ ಸಂತತಿಯ ಗಿಡಗಳಲ್ಲಿ ಒಂದು ಉದ್ದನೆಯ ಗಿಡಗಳು, ಒಂದು ಕುಬ್ಜವಾದ ಗಿಡಗಳು, ಒಂದು ಮಧ್ಯವರ್ತಿ ಗಿಡಗಳು ಬಂತು. ಈ ಮಧ್ಯವರ್ತಿ ಗಿಡಗಳನ್ನ ನಾವು ಇಂಟೋರ್ ವೆರೈಟಿ ಅಂತ ರಿಲೀಸ್ ಮಾಡಿದೆ. ಈ ಗಿಡಗಳಲ್ಲಿ ಕೆಲವು ಗಿಡಗಳು ಕುಬ್ಜ ಗಿಡಗಳಿದ್ವು. ಕುಬ್ಜ ಗಿಡಗಳಲ್ಲಿ ಆ ಎಲೆಗಳಲ್ಲಿ ಕಾಯಿಗಳಲ್ಲಿ ಒಂಥರ ವ್ಯತ್ಯಾಸಗಳನ್ನು ಕಂಡುಬಂದು ಬಹಳ ಸಣ್ಣದಾದ ಎಲೆಗಳು ಕಂಡು ಅದನ್ನ ಅಂಗುಷ್ಟಿ ಫೋಲಿಯಾ ಟೈಪ್ ಆಫ್ ಗಿಡಗಳು ಅಂತ ಕರಿತೀವಿ. ಬಹಳ ಚಿಕ್ಕ ಎಲೆಗಳಿಗಿಡ ಒಂದು ಮಾತ್ರ ವ್ಯತ್ಯಾಸವಾದ ಗಿಡಗಳಿದೆಯಾ. ಮತ್ತೆ ಈ ಮೊದಲನೇ ಸಂತತಿಯ ಗಿಡಗಳಲ್ಲಿ ಮತ್ತೆ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಅಲ್ಲಿರುವಂತ ಉತ್ತಮವಾದ ಗಿಡಗಳನ್ನ ಮತ್ತೆ ನಾವು ಸಂಕರಣೆ ಮಾಡಿದೆ. ಮತ್ತೆ ಮಾಡಿದಾಗ ಅದು ಎರಡನೇ ಸಂತತಿಯ ಗಿಡಗಳು ಬಂತು. ಈ ಎರಡನೇ ಸಂತತಿಯ ಗಿಡಗಳಲ್ಲೂ ಕೂಡ ಈ ಅಂಗುಷ್ಟಿ ಫೋಲಿಯಾ ಸ್ಮಾಲ್ ಲೀವ್ಸ್ ಇರುವಂತ ಗಿಡಗಳು ಬಂತು. ಈ ಗಿಡಗಳಿಂದ ಬಿತ್ತನೆ ಬೀಜಗಳನ್ನ ತೆಗೆದು ನಾವು ತೋಟ ಮಾಡಿದಾಗ ಮತ್ತೆ ಮಧ್ಯವರ್ತಿ ಗಿಡಗಳು, ದೊಡ್ಡ ಗಿಡಗಳು ಮತ್ತೆ ಯಂಗುಷ್ಟಿ ಫೋಲಿಯಾ ಟೈಪ್ ಆಫ್ ಗಿಡಗಳು ಬಂತು. ಕಾಫಿ ಮಂಡಳಿ ನಮಗೆ ಎರಡನೇ ಸಂತತಿ ಗಿಡಗಳಲ್ಲಿ ಮಧ್ಯವರ್ತಿ ಗಿಡಗಳು ಬಂದಾಗ ಅದರಿಂದ ಬೀಜಗಳನ್ನು ತೆಗೆದು ಇಟ್ಟಾಗ ಬೆಳೆಗಾರರು ಆದಷ್ಟು ಮಧ್ಯವರ್ತಿ ಗಿಡಗಳು 90% ಬಂದು ನಮ್ಗೆ ಏನಾಯ್ತು, ಸೀಂಟಾರ್ ವೆರೈಟಿ ಅಂತ ನಾವು ರಿಲೀಸ್ ಮಾಡಬಹುದು. ಆದ್ರೆ ಈ ಗಿಡಗಳನ್ನ ಒಂದು ಬೆಳೆಗಾರರಿಗೆ ನಾವು ಪ್ರಾತ್ಯಕ್ಷತೆಗಾಗಿ ಕೊಟ್ಟಂತ ಜಾಗದಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಿದ್ದು ಕೇರಳದಲ್ಲಿ, ಈ ಕುಬ್ಜ ಗಿಡಗಳಲ್ಲಿ ಕೆಲವು ವ್ಯತ್ಯಾಸಗಳು ಕಂಡಿದ್ದರಿಂದ ನಮ್ಮ ಆಗಿನ ಒಬ್ಬರು ಸೈಂಟಿಸ್ಟ್ ಆ ಬೀಜಗಳನ್ನ ತೆಗೆದುಕೊಂಡು ನಮ್ಮ ಕೇರಳದಲ್ಲಿರುವಂತ ಒಂದು ರಿಸರ್ಚ್ ಸ್ಟೇಷನ್ ಅಲ್ಲಿ ಮತ್ತೆ ರೆಕ್ಕಳ್ಳಿಲಿರುವಂತ ರಿಸರ್ಚ್ ಸ್ಟೇಷನ್ ಅಲ್ಲಿ ಈ ಕುಬ್ಜ ಗಿಡಗಳೇ ಒಂದು ತೋಟ ಮಾಡಿದ್ರು. ಈ ಕುಬ್ಜೆ ಗಿಡಗಳು ತೋಟ ಮಾಡಿದಾಗ ಅದರಲ್ಲೂ ಮತ್ತೆ ಒಂದು 40% ಮಧ್ಯವರ್ತಿ ಗಿಡಗಳು, ಕೆಲವು ದೊಡ್ಡ ಗಿಡಗಳು, ಕೆಲವು ಕುಬ್ಜೆ ಗಿಡಗಳು ಬಂದವು. ಸೊ ಈಗ ನಿಮ್ಗೆ ತಿಳಿದ ಹಾಗೆ ಈ ಕುಬ್ಜೆ ಗಿಡಗಳಲ್ಲಿ ಇಲ್ಲಿರುವಂತ ಒಬ್ರು ಸಂಪರ್ಕಾಧಿಕಾರಿಗಳು ಸ್ವಲ್ಪ ಹಣ್ಣನ್ನ ನಮ್ಮ ಸುಂಟಿಕೊಪ್ಪದಲ್ಲಿರುವಂತ ಒಬ್ರು ಬೆಳೆಗಾರರಿಗೆ ಕೊಡ್ತಾರೆ. ಅವರು ಒಂದು ಗದ್ದೆಯಲ್ಲಿ ಈ ಗಿಡಗಳನ್ನ ಬೆಳೆಸ್ತಾರೆ. ಅವರು ಗದ್ದೆಯಲ್ಲಿ ಈ ಗಿಡಗಳನ್ನ ಬೆಳೆಸಿದಾಗ ಅಲ್ಲೂ ಕೂಡ ಕೆಲವು ಗಿಡಗಳು ಮಧ್ಯವರ್ತಿ ಗಿಡಗಳು, ಕೆಲವು ಪ್ರತಿಶತ ಗಿಡಗಳು ದೊಡ್ಡ ಗಿಡಗಳು, ಕೆಲವು ಪ್ರತಿಶತ ಗಿಡಗಳು ಚಿಕ್ಕ ಗಿಡಗಳು ಈ ತರ ಬರುತ್ತೆ. ಸೊ ಈಗ ಈ ಗಿಡಗಳನ್ನೇ ಈಗಿನ ಪ್ರಚಲಿತವಾಗಿ ಎಲ್ಲರೂ ಡಾರ್ಫ್ ರೋಬಸ್ಟಾ, ಆರ್ಡಿ ರೋಬಸ್ಟಾ ಅಂತ ಕರೀತಾ ಇದ್ದಾರೆ. ಸೊ ಆರ್ಡಿ ರೋಬಸ್ಟಾ ಅಂದ್ರೆ ಇದು ಯಾವುದೇ ಹೊಸ ತಳಿ ಅಲ್ಲ, ಇದು ಕನ್ಸೆನ್ಸಿಸ್ ಇಟ್ಟು ರೋಬಸ್ಟಾನ ಕ್ರಾಸ್ ಮಾಡಿದಾಗ ವ್ಯತ್ಯಾಸವಾಗಿ ಬಂದಂತ ಒಂದು ಮಾದರಿಯ ಗಿಡಗಳು. ಆದ್ರೆ ಈ ಆರ್ಡಿ ರೋಬಸ್ಟಾ ಇದ್ರೂ ಪ್ರಚಲಿತವಾಗಿ ಹೆಚ್ಚು ಯಾಕೆ ಎಲ್ಲಾ ಕಡೆ ಬೆಳೀತಾ ಇದಾರೆ ಅಂತಂದ್ರೆ, ನಮ್ಮ ಸುಂಟಿಕೊಪ್ಪ ಝೋನ್ ಅಲ್ಲಿ ಬೆಳೆಸಿರುವಂತ ಈ ಆರ್ಡಿ ರೋಬಸ್ಟಾ ಇಂದ ಇನ್ನೊಬ್ರು ಬೆಳೆಗಾರರು ಆರಂಗಿ ಡ್ಯಾಮ್ ಹತ್ರ ಅವರು ಒಂದು ತರಕಾರಿ ಬೆಳೆಯುವಂತ ಜಾಗಲಿ ಬೆಳೆಸಿದ್ರು. ಹೌದು, ಅಲ್ಲಿ ಈ ಸಿಲ್ವರ್ ಓಕ್ ಗಿಡಗಳ ಕೆಳಗೆ ಸ್ಪ್ರಿಂಕ್ಲರ್, ಮೈಕ್ರೋ ಇರಿಗೇಷನ್ ಎಲ್ಲಾ ಕೊಟ್ಟು ಬೆಳೆಸಿದ್ರು. ಆದ್ರೆ ಅಲ್ಲಿ ಒಂದು ವ್ಯತ್ಯಾಸ ಏನ್ ಕಂಡು ಬಂತಪ್ಪ ಅಂದ್ರೆ, ಆದಷ್ಟು ಎಲ್ಲಾ ಗಿಡಗಳು ಕುಬ್ಜವಾಗಿ ಬಂದ್ವು. ಈ ಕುಬ್ಜವಾಗಿ ಬಂದ ವಿಚಾರವಾಗಿ ಎಲ್ಲಾ ಪ್ಲಾಂಟರ್ಸ್ ಗಳು ನೋಡಿ, ಡಾರ್ಫ್ ರೋಬಸ್ಟಾ ಇದನ್ನ ನಮ್ಮ ಅರೇಬಿಕಾ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಾವು ಸಪ್ಲೈ ಪ್ಲಾಂಟಿಂಗ್ ಮಾಡಬಹುದು, ಅಥವಾ ಅರೇಬಿಕಾ ತಗ್ದಿ ರೋಬಸ್ಟಾ ಮಾಡೋರು ಇಂಟರ್ಲೈನ್ ಮಾಡಿದ್ರೆ ಈ ಅರೇಬಿಕಾ ರೋಬಸ್ಟಾನ ಆರ್ಅಡಿಗೆ ಡಾರ್ಫ್ ರೋಬಸ್ಟಾ ಹಾಕ್ಬಹುದು ಅಂತ ಒಂದು ಮಾತಿನಿಂದ ಮಾತಿಗೆ ಪ್ರಚಲಿತವಾಗಿ ಅವರೇ ಅಲ್ಲಿಂದ ಹಣ್ಣನ್ನ ಕಲೆಕ್ಟ್ ಮಾಡ್ಕೊಂಡು ಬೀಜ ಮಾಡಿ ತೋಟ ಮಾಡಿದ್ರು. ನಾವು ಇಷ್ಟರಲ್ಲಾಗ್ಲೇ ಎಲ್ಲೆಲ್ಲಿ ರೋಬಸ್ಟಾ, ಡಾರ್ಫ್ ರೋಬಸ್ಟಾ ಹಾಕಿದರೆ ಇದ್ರ ಬಗ್ಗೆ ಅಧ್ಯಯನ ಮಾಡಿ 2018 ಫೆಬ್ರವರಿಲಿ ಇಂಡಿಯನ್ ಕಾಪಿಲಿ ಒಂದು ಆರ್ಟಿಕಲ್ ನ ನಾವು ಪಬ್ಲಿಷ್ ಮಾಡಿದ್ವಿ. ಅದರಲ್ಲಿ ಇದ್ರ ಇತಿಹಾಸ ಮತ್ತೆ ನಡೆದು ಬಂದ ದಾರಿ, ಪ್ರಚಲಿತವಾಗಿ ಇದ್ರ ಕೊಡುವಂತ ಶಕ್ತಿ, ಇಳುವರಿ, ಇದನ್ನ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದು. ಆದ್ರೆ ನಾವು ಇದೇ ತೋಟ, ಆರಂಗಿ ತೋಟದಿಂದ ಮತ್ತೆ ಭಗವತಿ ತೋಟದಿಂದ ಹಣ್ಣನ್ನ ತೆಗೆದು ಬೀಜ ಮಾಡಿ ನಾವು ತೋಟ ಮಾಡಿದ್ರೆ ಎಲ್ಲಾ ಗಿಡಗಳು ಕುಬ್ಜವಾಗಿ ಬರ್ತಾ ಇಲ್ಲ. ಅದರರ್ಥ ಸಾಂಪ್ರದಾಯಿಕವಾಗಿ ಬೆಳೆಯುವಂತ ಜಾಗದಲ್ಲಿ, ಅಂದ್ರೆ ಹೆಚ್ಚು ಮಳೆ ಇದ್ದು ನೆರಳಿದ್ದು ಬೆಳೆಯುವಂತ ಜಾಗದಲ್ಲಿ ಬೀಜದಿಂದ ಗಿಡ ಮಾಡಿ ತೋಟ ಮಾಡಿದ್ರೆ ಅದು ಸಾಮಾನ್ಯ ಕನ್ಸೆನ್ಸಿಸ್ ರೋಬಸ್ಟಾ ಗಿಡಗಳ ತರನೆ ತೋರಿಸ್ತಾ ಇದೆ. ಅದೇ ನಾವು ಕಾಫಿ ಬೆಳೆಯಲು ಯೋಗ್ಯವಲ್ಲದ ಮತ್ತೆ ಮಳೆ ತೀರಾ ಕಮ್ಮಿ ಇದ್ದು ಉಷ್ಣವಾಂಶ ವಾತಾವರಣ ಬಹಳ ದಿನಗಳು ವರ್ಷದಲ್ಲಿ ಇರುವಂತ ಜಾಗದಲ್ಲಿ ಅದು ಕುಬ್ಜವಾಗಿ ಬರ್ತಾ ಇದೆ. ಆರಂಗಿ ಹತ್ರ ಅಂದ್ರೆ ಅಲ್ಲಿ ಒಂದು 30 inch ಅಥವಾ 25 ಮೂವತ್ತೈದು ಇಂಚ್ ಮಳೆ ಮಾತ್ರ ಬರುತ್ತೆ. ಕುಶಾಲ್ ನಗರಕ್ಕೆ ಹತ್ತಿರವಿರುವಂತ ಜಾಗ, ಅಲ್ಲಿ ಮಳೆ ತುಂಬಾ ಕಮ್ಮಿ, ಸಮತಟ್ಟಾದ ನೆಲ ಮತ್ತೆ ಸಿಲ್ವರ್ ಓಕ್ ಮಾನೋ ಶೇಡ್ ಇದೆ. ಆ ಒಂದು ಕಂಡೀಷನ್ ಗೆ ಅದು ಕುಬ್ಜುವಾಗಿ ಕಾಣ್ತಾ ಇದೆ. ಸೊ ಈ ದಿಶೆಯಲ್ಲಿ ಕಾಫಿ ಮಂಡಳಿ ಇದನ್ನ ಮತ್ತೆ ನಾವು ಗಿಡಗಳನ್ನ ಕುಬ್ಜವಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸೋದು ಅನ್ನೋ ದಿಕ್ಕಲ್ಲಿ ನಾವು ಈಗ ಬೀಜದಿಂದ ತೆಗೆದ್ರೆ ರೋಬಸ್ಟಾ ಕ್ರಾಸ್ ಪಾಲಿನೇಟೆಡ್ ಆಗಿದ್ರಿಂದ ಮುಂದಿನ ಪೀಳಿಗೆ ಗಿಡಗಳು ಬೇರೆ ಬೇರೆ ರೀತಿ ಬಂದೇ ಬರುತ್ತೆ. ಸಂಬಳದಿಂದ ಗಿಡ ಮಾಡಿದ್ರೆ ಅದೇ ತರ ಕುಬ್ಜವಾಗಿ ಬರುತ್ತೆ, ಅಥವಾ ಟಿಶ್ಯೂ ಕಲ್ಚರ್ ಮೆಥಡ್ ಅಲ್ಲಿ ನಾವು ಗಿಡ ಮಾಡಿದ್ರೆ ಯಾವುದೇ ರೀತಿ ಸಂಕರಣೆ ಆಗಲ್ಲ, ಟಿಶ್ಯೂನಿಂದ ನಾವು ಹೊಸ ಗಿಡ ಮಾಡಿ ಕುಬ್ಜವಾಗಿ ಬರುತ್ತ ಅಂತ ಈ ತರ ಮಾಡಿ ಒಂದು ತೋಟ ಮಾಡಿ ಇನ್ನು ಅಧ್ಯಯನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನಾವಿನ್ನು ಡಾರ್ಫ್ ರೋಬಸ್ಟಾ ವೆರೈಟಿ, ಆರ್ಡಿ ರೋಬಸ್ಟಾ ಅಂತ ನಾವು ಕಾಫಿ ಮಂಡಳಿ ಇದನ್ನ ರಿಲೀಸ್ ಮಾಡಿಲ್ಲ. ಇದ್ರ ಬಗ್ಗೆ ಇನ್ನು ಅಧ್ಯಯನ ನಡೀತಾ ಇದೆ. ಆದ್ರೆ ಈ ಆರ್ಡಿ ರೋಬಸ್ಟಾ ಬೆಳೆಗಾರರು ಬೆಳೆದು ಬೆಳೀತಾ ಇದೆ. ಗಮನಿಸಬೇಕಾದ ಏನಪ್ಪ ಅಂದ್ರೆ, ನಾವು ಅಧ್ಯಯನ ಮಾಡಿದ ಪ್ರಕಾರ ಎಲ್ಲಾ ಒಂದು ಡಾರ್ಫ್ ವೆರೈಟಿ ಆಗ್ಬೋದು, ಅರೇಬಿಕಾ ಆಗ್ಬೋದು, ರೋಬಸ್ಟಾ ಆಗ್ಬೋದು, ಬೆಳೆಗಾರರು ಏನಕ್ಕೆ ಇದಕ್ಕೆ ಬಹಳ ಒಂದು ಇಂಟ್ರೆಸ್ಟ್ ಇಂದ ತೋರ್ತಾ ಇದಾರೆ ಅಂದ್ರೆ, ಬಹಳ ಬೇಗನೆ ಇಳುವರಿ ಕೊಡತ್ತೆ. ಅರೇಬಿಕಾ ತರ ಹಣ್ಣು ಗೊಂಚು ಗೊಂಚಲಾಗಿ ಹತ್ತತ್ರ ಇರತ್ತೆ, ಗಿಡ ಚಿಕ್ಕದಾಗಿರುತ್ತೆ. ಆರ್ಅಡಿ ಹಾಕೋದ್ರಿಂದ ಹೆಚ್ಚು ಗಿಡಗಳನ್ನ ಒಂದು ಎಕರೆಯಲ್ಲಿ ರೋಬಸ್ಟಾನ ಬೆಳೆಸಬಹುದು ಅಂತ. ಆದ್ರೆ ಇದ್ರ ಒಂದು ಲೈಫ್ ಸ್ಪ್ಯಾನ್ ಏನು ಹೇಳ್ತೀವಿ, ಲಾಂಗಿವಿಟಿ ಏನ್ ಹೇಳ್ತೀವಿ, ಬೇಗ ಇಳುವರಿ ಕೊಟ್ಟರು ಕೂಡ ಯಾವುದೇ ಡಾರ್ಫ್ ರೋಬಸ್ಟಾ ಆಗ್ಬೋದು, ಡಾರ್ಫ್ ಅರೇಬಿಕಾ ಆಗ್ಬೋದು, ಆದ್ರೆ ಜೀವಮಾನ ಸ್ವಲ್ಪ ಕಮ್ಮಿನೇ ಇರುತ್ತೆ. ಹೆಚ್ಚು ಇಳುವರಿ ಕೊಡುವಂತ ಕಾಲಗಳು ತುಂಬಾ ಕಮ್ಮಿ ಆಗತ್ತೆ. ಕೆಲವು ವರ್ಷಗಳ ನಂತರ ಅದನ್ನ ತೆಗೆದು ಹೊಸ ಗಿಡವನ್ನು ನೋಡಬಹುದು, ನೆಡಬೇಕಾಗತ್ತೆ. ಡಾರ್ಫ್ ರೋಬಸ್ಟಾ ವೆರೈಟಿನ ಕಾಫಿ ಮಂಡಳಿ ಅತಿ ಹೆಚ್ಚು ಇಳುವರಿ ಕೊಡುವಂತದ್ದು, ಗುಣಮಟ್ಟದ ಕಾಫಿ ಕೊಡುವಂತ ಎಲ್ಲಾ ಜಾಗಗಳಲ್ಲೂ ಬೆಳೆಯುವಂತ ಒಂದು ಡಾರ್ಫ್ ರೋಬಸ್ಟಾ ವೆರೈಟಿನ ಅಭಿವೃದ್ಧಿಪಡಿಸುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಬಿತ್ತನೆ ಬೀಜಗಳನ್ನ, ಅದರಲ್ಲೂ ರೋಬಸ್ಟಾ ಬಿತ್ತನೆ ಬೀಜಗಳನ್ನ ಕಾಫಿ ಮಂಡಳಿಯಿಂದ ತಗೊಳ್ಬೇಕು. ಏನಕ್ಕೆ ಅಂದ್ರೆ, ನಾ ಮೊದಲೇ ಹೇಳಿದಾಗೆ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಅಥವಾ ಅನ್ಯ ಪರಾಗಸ್ಪರ್ಶದಿಂದ ಆಗುವಂತಹ ಗಿಡಗಳು. ನೀವು ಒಂದು ರೋಬಸ್ಟಾ ಗಿಡವನ್ನು ಸೆಲೆಕ್ಟ್ ಮಾಡಿ ಅದರಿಂದ ಹಣ್ಣು ತಗೊಂಡು ತೋಟ ಮಾಡಿದ್ರೆ ಪ್ರತ್ಯೇಕ ತೆಗೆದು ಎಲ್ಲಾ ಗಿಡಗಳಲ್ಲೂ ಕೂಡ ಕಾಣಬಹುದು. ಬಹಳ ವೈವಿಧ್ಯತೆಗಳು ಪ್ರತಿ ಗಿಡದಲ್ಲೂ ಇರುತ್ತೆ. ಏನಕ್ಕೆ ಇರುತ್ತೆ ಅಂದ್ರೆ, ಹೂ ಅರಳದಾಗ ಅಲ್ಲಿಗೆ ಬರುವಂತ ಪೋಲನ್ನು ಬೇರೆ ಗಿಡದಿಂದ ಬಂದು ಬೀಳೋದ್ರಿಂದ ಯಾವ ಗಿಡದಿಂದ ಪೋಲನ್ ಬಂದಿದ್ದೆ ಪ್ರತಿ ಗಿಡಗಳು ಬೇರೆ ಬೇರೆ ಗಿಡಗಳು ಆ ಬಿತ್ತನೆ ಬೀಜದಿಂದ ಬರುತ್ತೆ. ಹೌದು, ಆದ್ರೂ ಕೂಡ ಕಾಫಿ ಮಂಡಳಿ ಬಿತ್ತನೆ ಬೀಜವನ್ನು ಕೊಡ್ತಾ ಇದೆ. ಯಾಕೆ? ಅದರದೇ ಆದ ಒಂದು ನಿಯಮಗಳಿದೆ. ನಾವು 2 ಎಕರೆ ರೋಬಸ್ಟಾ ಸೀಡ್ ಪ್ಲಾಟ್ ಅಂತ ಇದ್ರೆ ಅದ್ರ ಸುತ್ತ ಒಂದು 20 ಎಕರೆ ಒಳ್ಳೆ ತೋಟ ಇರುವಂತ ರೋಬಸ್ಟಾ ತೋಟ ಮಾಡಿರ್ತೀವಿ. ಹೆಚ್ಚು ಇಳುವರಿ ಕೊಡುವಂತದ್ದು. ನಾವೇ ನೀರನ್ನು ಕೊಟ್ಟು ಹೂವನ್ನು ಅರಳಿಸೋದ್ರಿಂದ ಬೇರೆ ಕಡಿಮೆ ಇಳುವರಿ ಕೊಡುವಂತ ಅಥವಾ ರೋಗ ಇರುವಂತ ಗಿಡಗಳಿಂದ ಪೋಲನ್ಸ್ ಮುಂದೆ ಬೀಳೋದು ಅವಾಯ್ಡ್ ಆಗುತ್ತೆ. ಎಲ್ಲಾ ರೀಸನ್ ಗಳಿಂದ ಕಾಫಿ ಮಂಡಳಿಯಿಂದಲೇ ಬಿತ್ತನೆ ಬೀಜಗಳನ್ನ ರೋಬಸ್ಟಾ ತಗೊಂಡ್ರೆ ಉತ್ತಮವಾದ ಗಿಡಗಳು ಬರುತ್ತೆ. ಹೀಗೆ ಕೊಟ್ಟರು ಕೂಡ ನಮ್ಮಲ್ಲಿ 80% ಒಳ್ಳೆ ಗಿಡಗಳು ಬಂದ್ರೆ 20% ಕೆಲವು ಅನುಪಯುಕ್ತ ಗಿಡಗಳು ಬಂದೇ ಬರುತ್ತೆ. ನಾವೇ ಇಷ್ಟು ಒಂದು ನಿಯಮಗಳನ್ನ ಅಳವಡಿಸಿದ್ರು ಕೂಡ ರೋಬಸ್ಟಾದಲ್ಲಿ ಈ ಒಂದು ಸಸ್ಯ ಕಂಡು ಬರುತ್ತೆ. ಹಾಗಾಗಿ ಬೆಳೆಗಾರರು ಅವರ ತೋಟದಲ್ಲಿ ಅವರೇ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಮಾಡೋದ್ರಿಂದ ರೋಬಸ್ಟಾದಲ್ಲಿ ಬಹಳ ಸಂಕಷ್ಟ ಮತ್ತು ತೊಂದರೆಗೀಡಾಗಬಹುದು ಮುಂದೆ. ಹಾಗಾಗಿ ಬಿತ್ತನೆ ಬೀಜಗಳನ್ನ ಕಾಫಿ ಮಂಡಳಿಯಿಂದಲೇ ತಗೊಂಡ್ರೆ, ಅದರಲ್ಲೂ ಕೂಡ ರೋಬಸ್ಟಾ ಬಿತ್ತನೆ ಬೀಜಗಳನ್ನ ಕಾಫಿ ಮಂಡಳಿಯಿಂದ ತಗೊಂಡ್ರೆ ಬಹಳ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಬಿತ್ತನೆ ಬೀಜಗಳನ್ನ ರೋಬಸ್ಟಾದಲ್ಲಿ ಒಂದು ಗಿಡಗಳಿಂದ ಹಣ್ಣು ತೆಗೆದು ಮಾಡಬಾರದು. ಸುಮಾರು ಗಿಡಗಳೇ ತೆಗೆದುಕೊಂಡು ಮಿಶ್ರಣ ಮಾಡಿಕೊಡ್ಬೇಕು. ಯಾಕಂದ್ರೆ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಆಗಿರೋದ್ರಿಂದ ಗಿಡಗಳನ್ನ ತೋಟಗಳಲ್ಲಿ ನೆಡುವಾಗ ಪ್ರತಿ ಗಿಡಗಳು ಬೇರೆ ಬೇರೆ ತಾಯಿ ಗಿಡಗಳಾಗಿದ್ರೆ ಹೂ ಅರಳಿದಾಗ ಅದು ಸೆಟ್ ಆಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ನೋಡಿ, ರೋಬಸ್ಟಾ ನಮ್ಮ ಕೊಡಗಿನಲ್ಲಿ ಈಗ ಜನಪ್ರಿಯವಾಗ್ತಾ ಇದೆ. ಅನೇಕರು ಅರೇಬಿಕವನ್ನ ತೆಗೆದು ರೋಬಸ್ಟವನ್ನ ಹಾಕಿದರೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಫಿ ಮಂಡಳಿ ಬಿಡುಗಡೆ ಮಾಡಿರುವ 3 ಮುಖ್ಯ ತಳಿಗಳ ಬಗ್ಗೆ ಹೇಳಿದ್ರಿ, ಹಾಗೆ ಡಾರ್ಫ್ ರೋಬಸ್ಟಾ ಕುರಿತಂತೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ಕಾಫಿ ಬೆಳೆಗಾರರು ಈ ಒಂದು ಸಂಗತಿಗಳನ್ನ ಗಮನಿಸಿಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಕೇಳಿಗ್ರಿ, ಇದುವರೆಗೆ ಕಾಫಿ ಮಂಡಳಿಯು ರೋಬಸ್ಟಾ ಕಾಫಿಯಲ್ಲಿ ಅಭಿವೃದ್ಧಿಪಡಿಸಿರುವ ತಳಿಗಳ ಕುರಿತಂತೆ ವಿಚಾರಗಳನ್ನು ತಿಳಿಸಿದವರು ಡಾಕ್ಟರ್ ಬಿಆರ್ ಶಿವಲಿಂಗು ಅವರು. ಇವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 8762123526. 8762123526. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿದರೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಸಂದಿರುವ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಕಾನೂನು ಸೇವೆಗಳ ಕಾಯ್ದೆಯ ಪ್ರಕಾರ ಕಾನೂನು ಸೇವಾ ಪ್ರಾಧಿಕಾರಗಳು ಸ್ಥಾಪನೆಗೊಂಡು 25 ವರ್ಷಗಳಾಗಿದ್ದು ರಜತ ಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಕಾನೂನು ಅರಿವು ಮೂಡಿಸಲು ಮತ್ತು ಸರ್ಕಾರಗಳಿಂದ ದೊರೆಯುವ ಸೌಲಭ್ಯಗಳ ಕುರಿತು ಜಾಗೃತಿಯನ್ನು ಉಂಟು ಮಾಡುವಂತೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮಾರ್ಗಸೂಚಿಯಂತೆ ಕೊಡಗು ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಡಿಸೆಂಬರ್ 14ನೇ ತಾರೀಕಿನವರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಸೇವಾ ಸಮಿತಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿವೆ. ಜನಸಾಮಾನ್ಯರಿಗೆ ಕಾನೂನಿನ ಬಗ್ಗೆ ಅರಿವನ್ನುಂಟು ಮಾಡಿ ಉಚಿತ ಕಾನೂನು ನೆರವು ಮತ್ತು ಸಲಹೆಯನ್ನು ನೀಡುವುದು, ಲೋಕ ಅದಾಲತ್ಗಳ ಮೂಲಕ ನ್ಯಾಯಾಲಯಗಳಲ್ಲಿ ಅಥವಾ ಇತರೆ ಕಚೇರಿಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮುಖೇನ ಇತ್ಯರ್ಥಗೊಳಿಸುವುದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಸೇವಾ ಸಮಿತಿಗಳ ಉದ್ದೇಶವಾಗಿರುತ್ತದೆ. 1987 ಕಾನೂನು ಸೇವೆಗಳ ಪ್ರಾಧಿಕಾರದ ಕಲಂ 12 ಪ್ರಕಾರ ಇಲ್ಲಿ ಉಲ್ಲೇಖವಾಗುವ ವರ್ಗದ ಜನತೆಗೆ ಉಚಿತ ಕಾನೂನಿನ ನೆರವು ಮತ್ತು ಸಲಹೆಯನ್ನ ನೀಡಲಾಗ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಮಾನವ ಕಳ್ಳ ಸಾಗಾಣಿಕೆ ಅಥವಾ ಭಿಕ್ಷಾಟನೆಗೆ ಗುರಿಯಾದವರಿಗೆ, ವಿಶೇಷ ಚೇತನ ಮತ್ತು ಇತರೆ ನ್ಯೂನತೆಗಳನ್ನು ಹೊಂದಿದವರಿಗೆ, ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದವರಿಗೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ, ಮತೀಯ ಕಾರಣದಿಂದ ದೌರ್ಜನ್ಯಕ್ಕೆ ಒಳಗಾದವರಿಗೆ, ರಕ್ಷಣಾ ಗೃಹ ಅಥವಾ ಮನೋರೋಗಿಗಳ ಆಸ್ಪತ್ರೆ ಮುಂತಾದವುಗಳಲ್ಲಿ ಅಭಿರಕ್ಷೆ ಪಡೆಯುತ್ತಿರುವವರಿಗೆ, ಗುಂಪು ಘರ್ಷಣೆಗೆ ತುತ್ತಾದವರಿಗೆ, ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಇರುವ ಎಲ್ಲಾ ವರ್ಗ ಮತ್ತು ಜಾತಿಯ ಜನರಿಗೆ, ಹಾಗೂ ಚಾಲ್ತಿಯಲ್ಲಿರುವ ಯಾವುದೇ ಕಾನೂನು ಅಡಿಯಲ್ಲಿ ಉಚಿತ ಕಾನೂನು ಸಲಹೆ ಮತ್ತು ನೆರವು ಪಡೆಯಲು ಅರ್ಹರಾದವರಿಗೆ. ಇದಲ್ಲದೆ ಲೋಕ ಅದಾಲತ್ಗಳ ಮೂಲಕ ಕೆಲವು ಪ್ರಕರಣಗಳನ್ನು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಸಾರ್ವಜನಿಕರು ಹಾಗೂ ಇತರೆ ಸಂಘ ಸಂಸ್ಥೆಗಳು ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಅವು ಯಾವುವೆಂದರೆ, ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಚೆಕ್ಕು ಅಮಾನ್ಯದ ಪ್ರಕರಣಗಳು, ಆರ್ಥಿಕ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಸೇರಿದಂತೆ ಕಾರ್ಮಿಕ ವಿವಾದಗಳು ಹಾಗೂ ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಮೇಂಟೆನೆನ್ಸ್ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ವೈವಾಹಿಕ, ಕುಟುಂಬ ನ್ಯಾಯಾಲಯ ಹಾಗೂ ಇತರೆ ಸಿವಿಲ್ ಪ್ರಕರಣಗಳು, ಇನ್ನು ನ್ಯಾಯಾಲಯದಲ್ಲಿ ಬಾಕಿರುವ ಪ್ರಕರಣಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ಕು ಅಮಾನ್ಯದ ಪ್ರಕರಣಗಳು, ಆರ್ಥಿಕ ವಸೂಲಾತಿ ಪ್ರಕರಣಗಳು, ಮೋಟಾರ್ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಸೇರಿದಂತೆ ಕಾರ್ಮಿಕ ವಿವಾದಗಳು ಹಾಗೂ ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಜಿಲ್ಲಾ ಹಾಗೂ ಉಚ್ಚ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಕಂದಾಯ ಪ್ರಕರಣಗಳು, ಸಿವಿಲ್ ಪ್ರಕರಣಗಳಲ್ಲಿ ಬಾಡಿಗೆ, ಅನುಭೋಗದ ಹಕ್ಕುಗಳು, ನಿರ್ಬಂಧಾಜ್ಞೆ ಮೊಕದ್ದಮೆಗಳು ಸೇರಿವೆ. ಸಾರ್ವಜನಿಕರು ಉಚಿತ ಕಾನೂನು ಮತ್ತು ಸಲಹೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಡಿಕೇರಿ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿ ವಿರಾಜಪೇಟೆ ಮತ್ತು ಸೋಮವಾರಪೇಟೆ ಇಲ್ಲಿ ಸಂಪರ್ಕಿಸಬಹುದು. ಸಹಾಯವಾಣಿ ಸಂಖ್ಯೆ ಇದೆ, 08272 22 23 73. ಮತ್ತೊಮ್ಮೆ 08272 22 23 73. ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ಉಲುಗುಲಿಯ ಪನ್ಯಾ ಎಸ್ಟೇಟ್ನ ಕಾಫಿ ಬೆಳೆಗಾರರಾಗಿರುವ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಎಸ್ಬಿ ಶಂಕರ್ ಅವರೊಡನೆ ಸಂವಾದ ಕೇಳುವಿರಿ. ರೈತ ಬಾಂಧವರೇ, ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳಿ ಜಾಹೀರಾತುಗಳು. This festival, drive home India's favorite car, Maruti Suzuki Alto, with just rupees 1 down payment. With more than 40 lakh happy families, the prices for your favorite Alto starts at just rupees 3.15 lakhs. Also, grab amazing festive offers of rupees 47,000. Visit your nearest Maruti Suzuki dealership today. Conditions apply. ನೂರು ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9800990125. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹೈಟೆಕ್ ಫರ್ನಿಚರ್ ನಲ್ಲಿ ದೀಪಾವಳಿ ಕೊಡುಗೆ 5x3 ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ 22,500 ರೂಪಾಯಿಗೆ, ಬೆಡ್ರೂಮ್ ಸೆಟ್ 28,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಗೊಪ್ಪ. ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2020-21 ಸಾಲಿನ 40th ವಾರ್ಷಿಕ ಮಹಾಸಭೆ ಇದೇ 15th ಸೋಮವಾರ ಪೂರ್ವಾಹ್ನ 10:30 ಮಡಿಕೇರಿ ಬಾಲಭವನದಲ್ಲಿ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಬಿ ಪೊನ್ನಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನೀ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-11-3356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಡಾಕ್ಟ್ರೆ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಏನ್ರಿ, ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸೈನ್ಸ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ಸ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 meters ದೂರ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 minutes ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731901111. ಒಳ್ಳೆ ಜಾಗದಲ್ಲಿ ಒಂದ್ ಸೈಟು, ಒಂದ್ ಮನೆ. ಆಹಾ, ಏನು ಕನ್ಸ್ ಕಾಣ್ತಾ ಇದ್ದೀರಾ? ಕನಸ್ ಅಲ್ಲ ಕಣೆ, ನಮ್ಮ ಊರಾದ ಪುತ್ತೂರಿನ ಪಾಂಗ್ಲಾಯಿ ರಸ್ತೆಯಲ್ಲಿ ಆಧುನಿಕ ಫೆಸಿಲಿಟಿಯೊಂದಿಗೆ ಮುಳಿಯಾದವರ ಕೃಷ್ಣಕೇಶ ಪ್ರೀಮಿಯಂ ರೆಸಿಡೆನ್ಶಿಯಲ್ ಲೇಔಟ್ ಇದೆ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯನೂ ಸಿಗುತ್ತೆ. ಪುತ್ತೂರು ಸಿಟಿಗೆ ತುಂಬಾನೇ ಹತ್ರನೂ ಇದೆ. ಟೋಫಿ ನಂಬರ್ 1800-4253916. ನಾಪು ಕ್ಲಬಿನ ಲೇಟೆಸ್ಟ್ ಫರ್ನಿಚರ್ ಆನಿವರ್ಸರಿ ಮೆಗಾ ಆಫರ್. ತ್ರೀ ಡೋರ್ ವಾರ್ಡ್ರೋಬ್ 8,650 ರೂಪಾಯಿಗೆ, ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ 19,800 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 16,400 ರೂಪಾಯಿಗೆ. ಇನ್ನು ಹಲವು ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಲೇಟೆಸ್ಟ್ ಫರ್ನಿಚರ್, ಹಳೆ ತಾಲೂಕು ರೋಡ್ ನಾಪಗ್ಲೂ, ಅಂಡ್ ಆಲ್ಸೋ ಎಟ್ ಮೂರ್ನಾಟ್ ಅಂಡ್ ಸಂಪ್ಯಾ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಸ್ವಾಮಿ ಕಲ್ಕುಡ ಕಲ್ಲುರ್ಟಿ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಇಂದ್ರಪ್ರಸ್ಥ ನಗರ ಹೆಬ್ಬಟಗೇರಿ ಮಡಿಕೇರಿ. ಇದರ 4ನೇ ವರ್ಷದ ದೈವದ ಕೋಲೋತ್ಸವ ಇದೇ November 16 ಮಂಗಳವಾರ ಸಂಜೆ 6 ಗಂಟೆಗೆ ನಡೆಯಲಿದೆ. 21 ಭಾನುವಾರ ದೈವಗಳಿಗೆ ಅಗಿಲು ಸೇವೆ ಸಂಜೆ 6 ಗಂಟೆಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳಿಗೆ ಆದರದ ಸ್ವಾಗತ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮನೆರ ಖುಷಿರ ಗುಟ್ಟು, ಸಿಂಹ ಸಿಲ್ಕ್ಸ್, ಬನಾರಸ್, ಕಾಂಚೀವರಂ, ಧರ್ಮಾವರಂ, ಫ್ಯಾನ್ಸಿ ಪೊಡಿಯಾ ಪಿನ್ಯಾ, ಶರ್ಟಿಂಗ್, ಸೂಟಿಂಗ್ಸ್ ಕಾಯ್ತು. ಸಿಂಹ ಸಿಲ್ಕ್ಸ್, No. 1 ಕೆಆರ್ ಸರ್ಕಲ್, ಮೈಸೂರು. Japanese tire expert for 100 years, Yokohama presents world-class tire buying experience at our newly opened Yokohama Club Network. Contact Mohan Service Station and Sales, Omkarishwara Temple Road, Madikeri. Call 9980990125. This festival, drive home India's favorite car, Maruti Suzuki Alto, with just ₹1 down payment. With more than 40 lakh happy families, the prices for your favorite Alto starts at just ₹3.15 lakhs. Also, grab amazing festive offers of ₹47,000. Visit your nearest Maruti Suzuki dealership today. Conditions apply. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಖಚಿತ ಉದ್ಯೋಗದ ಅವಕಾಶ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪ್ರಥಮ ವರ್ಷ ಪೂರೈಸಿದಲ್ಲಿ ಸರ್ಟಿಫಿಕೇಟ್, ದ್ವಿತೀಯ ವರ್ಷ ಪೂರೈಸಿದರೆ ಡಿಪ್ಲೊಮಾ, ತೃತೀಯ ವರ್ಷ ಪೂರೈಸಿದಲ್ಲಿ ಡಿಗ್ರಿ, 4ನೇ ವರ್ಷ ಪೂರೈಸಿದರೆ ಡಿಗ್ರಿ ವಿತ್ ಹಾನರ್ಸ್ ಪದವಿ ನೀಡಲಾಗುವುದು. ಅಡ್ಮಿಷನ್ ಗೆ ಕೊನೆಯ ದಿನಾಂಕ November 25. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಮತ್ತು ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್, ಮಡಿಕೇರಿ. ಕಾಲ್ 9448370818. ಗೋಣಿಕೊಪ್ಪ ಅರುವತ್ತೋಕ್ಲುವಿನಲ್ಲಿರುವ ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲಾ ಮೂಲಭೂತ ಸೌಕರ್ಯ ಹೊಂದಿದ್ದು, ಇಲ್ಲಿ ಇದೀಗ ಪ್ರಸಕ್ತ ವರ್ಷದ ಎಲ್ಕೆಜಿ ಯುಕೆಜಿ ತರಗತಿಗೆ ಪ್ರವೇಶಾತಿ ಆರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಭೇಟಿ ನೀಡಿ ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆ, ಅರುವತ್ತೋಕ್ಲು, ಗೋಣಿಕೊಪ್ಪ. ನಿಮ್ಮ ಮಕ್ಕಳು MBA ಕೋರ್ಸ್ ಮಾಡುವ ಆಸಕ್ತಿ ಹೊಂದಿದ್ದಾರೆಯೇ? ಹಾಗಿದ್ರೆ ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿದೆ ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ, ಕೇವಲ MBA 2 ವರ್ಷಗಳ ಪೂರ್ಣಾವಧಿ ಶಿಕ್ಷಣವನ್ನು ಹೊಂದಿರುವ ಬೆಂಗಳೂರು ವಿಶ್ವವಿದ್ಯಾಲಯ ಅಂಗೀಕೃತ ಕಾಲೇಜು. ಅಡ್ಮಿಷನ್ ಆರಂಭಗೊಂಡಿದೆ, ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕಾಟಿಲ. ಕಾಲ್ 9741864856. ಹೈಟೆಕ್ ಫರ್ನಿಚರ್ ನಲ್ಲಿ ದೀಪಾವಳಿ ಕೊಡುಗೆ. 5x3 ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ 22,500 ರೂಪಾಯಿಗೆ, ಬೆಡ್ರೂಮ್ ಸೆಟ್ 28,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಗೊಪ್ಪ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಸಂಭ್ರಮದ ದೀಪಾವಳಿಗೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಕೊಡುಗೆ. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಶೇಕಡ 25% ಕಡಿತ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು, ಪಾಮ್ ರೂಫ್ ಬ್ರ್ಯಾಂಡ್, ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ, ಸಂಪರ್ಕಿಸಿ ರಿಯಾ ಟ್ರೇಡರ್ಸ್. ಕಾಲ್ 9742397423. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಎಲ್ಲಾ ರೀತಿಯ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಅಭಿಷೇಕ್ ಸಿಲ್ಕ್ಸ್ ಅಂಡ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ವಿರಾಜಪೇಟೆ. ಕಳೆದ 15 ವರ್ಷಗಳಿಂದ ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ವತಿಯಿಂದ 6ನೇ ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಯ ಪ್ರವೇಶಕ್ಕೆ ಯಶಸ್ವಿ ತರಬೇತಿ ನೀಡುತ್ತಾ ಬಂದಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಹಾಗೂ ಕಾವೇರಿ ಕಾಲೇಜು ಗೋಣಿಕೊಪ್ಪದಲ್ಲಿ ತರಬೇತಿ ಆರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480640657. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳ ಮೆಗಾ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆಯ ಅಲ್ಮಿರಾ, ಡೈನಿಂಗ್ ಟೇಬಲ್, ಸೋಫಾ ಸೆಟ್ ತನ್ನಿ. ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಆಕರ್ಷಕ ಡಿಸ್ಕೌಂಟ್ ಪಡೆಯಿರಿ. ಒಂದು ಕಾಟ್, ಒಂದು ಬೆಡ್, ಎರಡು ಪಿಲ್ಲೋ, ಒಂದು ಬ್ಲಾಂಕೆಟ್ ಕೇವಲ 9,800 ರೂಪಾಯಿಗೆ. ನಾಸ್ ಫರ್ನಿಚರ್ ಮಡಿಕೇರಿ. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1,199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾಂಡ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243-00-2323. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9980990125. ಜಾಹೀರಾತುಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ. ದೊಡ್ಡ ಪುಲಿಕೋಟು ಗ್ರಾಮದ ಕೋಟೆರ ಹೊನ್ನಪ್ಪ ರಾಜ ತಮ್ಮ 61 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಕೋಟೆರ ಹೊನ್ನಪ್ಪ ರಾಜ ಅವರ ಅಂತ್ಯಕ್ರಿಯೆ 12:00 ಗಂಟೆ